ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಜ್. ಕಾಂಟ್ಯಾಕ್ಟ್ 02 22 11 601 ಆರ್ ಲಾಗ್ ಆನ್ ಟು www.cancermiraj.com. ಇಂದು ವಿಶ್ವ ವೈದ್ಯರ ದಿನ. ನಾಡಿನ ಸಮಸ್ತ ವೈದ್ಯರಿಗೆ ಶುಭ ಕೋರುತ್ತಾರೆ ಡಾಕ್ಟರ್ ಶಿದ್ರಾಮ್ ಕಮತೆ, ಮೂತ್ರಪಿಂಡ ತಜ್ಞರು, ಕಮತೆ ಕಿಡ್ನಿ ಕೇರ್ ಅಂಡ್ ವಸುಧಾ ಡಯಾಲಿಸಿಸ್ ಸೆಂಟರ್, ಹುಬ್ಬಳ್ಳಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಗ್ರಾಮೀಣರಿಗಾಗಿ ಯೋಗ. ಆಕಾಶವಾಣಿ ಧಾರವಾಡದ ಹಿರಿಯ ತಾಂತ್ರಿಕ ಅಧಿಕಾರಿ ಅಭಿಯಾಂತ್ರಿಕ ನಿರ್ದೇಶಕರಾದ ವಿಜಿ ಮಾಳಗಿ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತು ಯೋಗದ ಕುರಿತಂತೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಇವತ್ತು ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ ನಾವು. ಮೊದಲಿಂದಲೂ ನೋಡಿದ್ರೆ ನಮ್ಮ ಗ್ರಾಮೀಣರ ಆರೋಗ್ಯ ಯಾವಾಗಲೂ ಕೂಡ ಚೆನ್ನಾಗಿದೆ. ಸಹಜವಾಗಿಯೇ ಅವರು ಸಾಕಷ್ಟು ಮನೆ ಕೆಲಸಗಳಲ್ಲಿ ತೊಡಗೊಂಡಿರ್ತಾರೆ, ಹೊಲಗಳ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ. ಬೆಳಿಗ್ಗೆ ಬೇಗ ಏಳು ರೂಢಿ ಇರ್ತದೆ. ಬೆಳಿಗ್ಗೆ ಬೇಗ ಎದ್ದು ಬೆಳಗಿನ ಕೆಲಸಗಳೆಲ್ಲ ಮುಗಿಸಿಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದು ನಾಷ್ಟ ತಿಂಡಿ ಮಾಡುವಂತಹ ಜನ ಸಾಕಷ್ಟು ಜನ ಇನ್ನೂ ಇದ್ದಾರೆ. ಆಮೇಲೆ ಮಹಿಳೆಯರಿಗಂತೂ ಸಾಕಷ್ಟು ಗ್ರಾಮೀಣ ಭಾಗದೊಳಗೆ ಮೊದಲಿಂದ ಕೆಲಸ ಯಾವಾಗಲೂ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಶುರುವಾದರೆ ಸಂಜೆ ಮಲಗೋವರೆಗೂ ಕೂಡ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ ನಮ್ಮ ಮಹಿಳಾ ಮಣಿಗಳು. ಅಂದರೆ ಅಷ್ಟು ಒಂದು ಕಾರ್ಯತತ್ಪರತೆ ಇವತ್ತು ಗ್ರಾಮೀಣ ಭಾಗದೊಳಗೆ ಮೊದಲಿಂದಲೂ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗೇನಾಗಿದೆ, ಗ್ರಾಮೀಣ ಭಾಗದೊಳಗೆ ಒಂದು ಈ ಮೊಬೈಲು ಟಿವಿ ಅಂದರೆ ಈ ಮಾಧ್ಯಮ ಒಂದು ಕ್ರಾಂತಿ ಆಯ್ತಲ್ಲ, ಅವರ ಜೀವನದಲ್ಲಿ ಕ್ರಾಂತಿ ಆಗಿಬಿಟ್ಟದೆ. ಅಂದರೆ ಯಾವ ರೀತಿ ಅಂದರೆ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಒಂದು ಯಾಕಂದರೆ ನಮ್ಮ ಅವಯವಗಳಲ್ಲಿ ಇರೋದೆಲ್ಲ ಕೀಲುಗಳಿದೆ, ಆಮೇಲೆ ಎಲುಬುಗಳಿದೆ. ಅವುಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅವು ಚೆನ್ನಾಗಿರಬೇಕು ಅಂತಂದರೆ ಅವುಗಳ ಸರಿಯಾಗಿ ಸಮರ್ಪಕ ಬಳಕೆ ಆಗಬೇಕು. ಈಗ ನಾವು ಕುಂತಲೇ ಕುಂತಲೆ ಅದು ಹೆಂಗೆ ಆಗ್ತದೆ, ಹಾಗೆ ಅಟ್ಲೀಸ್ಟ್ ಅಡ್ಡಾಡುವಂಥದ್ದು, ಅಲ್ಲಿ ಹೋಗಿ ಬರುವಂಥದ್ದು, ಹೀಗಾಗಿ ಮನಸ್ಸಿಗೂ ಕೂಡ ಒಂದು ಧ್ಯಾನ ಮಾಡುವಂಥದ್ದು, ಈ ಥರ ಅಂದರೆ ಒಂದು ಒಳ್ಳೆ ವಿಚಾರಗಳನ್ನು ನಾವು ಮಾಡುವಂಥದ್ದು, ಇವನು ಮಾಡಲಿಲ್ಲ ಅಂದರೆ ಆರೋಗ್ಯ ಹದಗೆಟ್ಟು ಹೋಗ್ತದೆ. ಹೀಗೆ ಈ ಗ್ರಾಮೀಣ ಭಾಗದಲ್ಲಿ ಕೂಡ ಈಗ ದವಾಖಾನೆಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಅಂದರೆ ನಮ್ಮ ಒಂದು ಜಾಡ್ಯತನ, ನಮ್ಮಲ್ಲಿರುವಂತಹ ಒಂದು ಏನಂತೀವಿ ಅದಕ್ಕೆ ಆಲಸ್ಯತನ. ಈ ಆಲಸ್ಯತನವನ್ನು ಮೆಟ್ಟಿ ನಿಂತು ನಾವು ಮುಂದ್ಬರಬೇಕು ಅಂತಂದರೆ ಈ ಯೋಗ ಒಂದು ಪರಿಹಾರ. ಅದಕ್ಕಾಗಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದೊಳಗೆ 8 ವರ್ಷಗಳಿಂದನೇ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಯೋಗ ದಿನವನ್ನು ಇತ್ತೀಚೆಗೆ ನಾವು ಆಚರಿಸಿದ್ವಿ. ಅಂದರೆ ಪ್ರಧಾನಿಗಳೇ ಸ್ವತಃ ತಾವು ಬಂದು ಯೋಗ ಮಾಡುವಂಥದ್ದು, ಮೊನ್ನೆ ಮೈಸೂರಿನಲ್ಲಾಯಿತು, ಸಾಕಷ್ಟು ಅಭೂತಪೂರ್ವವಾಗಿ ಯಶಸ್ಸನ್ನು ಪಡೀತು ಮತ್ತು ಸಾಕಷ್ಟು ಜನ ಯೋಗ ಮಾಡಿದರು, ಯೋಗದ ಬಗ್ಗೆ ಮಾಹಿತಿ ತಿಳ್ಕೊಂಡ್ರು. ಇವತ್ತು ನಾವು ಯಾಕೆ ಯೋಗ ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಎಲ್ಲವೂ ಚೆನ್ನಾಗಿರ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಮಗೆ ಯೋಗದ ಕುರಿತಂತೆ ವಿಸ್ತೃತ ಮಾಹಿತಿ ಮಾಡಿಕೊಡ್ಲಿಕ್ಕೆ ಯೋಗದ ಒಂದು ಶಿಕ್ಷಕರಾಗಿರುವಂತಹ, ಯೋಗವನ್ನ ಸುಮಾರು 30 ವರ್ಷಗಳಿಂದಲೂ ಮಾಡ್ತಾ ಬಂದಿರುವಂತಹ ನಮ್ಮ ಹಿರಿಯ ಅಧಿಕಾರಿಗಳು, ಅವರು ನಮ್ಮಲ್ಲಿ ತಂತ್ರಜ್ಞರು, ಡೈರೆಕ್ಟರ್ ಆಫ್ ಇಂಜಿನಿಯರಿಂಗ್ ಹಿರಿಯ ಅಧಿಕಾರಿಗಳಾಗಿರುವಂತಹ ಶ್ರೀ ವಿಜಿ ಮಾಳಗಿಯವರಿದ್ದಾರೆ. ವಿಜಿ ಮಾಳಗಿಯವರು ನಿಜವಾಗಿ ತಮ್ಮ ವ್ಯಸ್ತ ಕಾರ್ಯಕ್ರಮಗಳ ಮಧ್ಯೆ ಬಿಡುವು ಮಾಡಿಕೊಂಡು ಪ್ರತಿನಿತ್ಯ ಯೋಗ ಮಾಡುವಂತಹದ್ದು, ಯೋಗದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ವಿಜಿ ಮಾಳಗಿಯವ್ರನ್ನ ಸ್ವಾಗತ ಮಾಡ್ತಾ ಇದ್ದೆ. ನಮಸ್ಕಾರ ಮಾಳಗಿ ಸರ್. ನಮಸ್ತೆ. ಬಹಳ ಸಂತೋಷ. ಆಕಾಶವಾಣಿ ಒಳಗೆ ಕಾರ್ಯಕ್ರಮ ವಿಭಾಗ, ಇಂಜಿನಿಯರಿಂಗ್ ವಿಭಾಗ ಮತ್ತು ಆಡಳಿತ ವಿಭಾಗ, ಮೂರು ವಿಭಾಗಗಳಲ್ಲಿ ತುಂಬಾ ಸಮಾನಾಂತರವಾದ ಒಂದು ಸಂವಹನ ಇರೋದ್ರಿಂದನೇ ಯಶಸ್ವಿಯಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳು, ನಮ್ಮೆಲ್ಲ ಕೆಲಸಗಳು ಸಾಂಗವಾಗಿ ನೆರವೇರ್ತಾ ಇದ್ದವು. ಅದಕ್ಕೆ ತಾವು ಕೂಡ ತಮ್ಮ ವಿಸ್ತೃತವಾದ 40 ವರ್ಷಗಳ ಸುದೀರ್ಘ ಅನುಭವದ ಹಿನ್ನೆಲೆಯೊಳಗೆ ಕಾರಣರಾಗಿದ್ದೀರಿ. ಧನ್ಯವಾದ ಮಾಳಗಿಯವರ. ಇವತ್ತು ನಮ್ಮ ಗ್ರಾಮೀಣ ಭಾಗದವರಿಗೆ ಒಂದು ಆರೋಗ್ಯದ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನೊಳಗೆ ತಾವೇನು ತುಂಬಾ ಯೋಗವನ್ನ ಒಂದು ಮನಃಪೂರ್ವಕವಾಗಿ ತೆಗೆದುಕೊಂಡು ಮಾಡ್ತಾ ಇದ್ದೀರಿ, ಮತ್ತೆ ತಮ್ಮ ಯೋಗವನ್ನು ಕೂಡ ಸಾಕಷ್ಟು ಜನರಿಗೆ ನೀವು ಧಾರೆ ಎರೆದಿದ್ದೀರಿ. ಇವತ್ತು ತಿಳ್ಕೊಳ್ಳೋಕ್ಕಿಂತ ಮೊದಲ ನಮ್ಮ ಗ್ರಾಮೀಣ ಭಾಗದ ಒಂದು ಜನರ ಜೀವನ ಶೈಲಿ ಹೇಗಿದೆ, ಯಾಕಂದ್ರೆ ತಾವು ಕೂಡ ಗ್ರಾಮೀಣ ಭಾಗದಿಂದ ಬಂದಂತವರು, ನಮ್ಮ ಗ್ರಾಮೀಣ ಭಾಗದ ಜನರ ಜೀವನ ಶೈಲಿ ಮೊದಲು ಹೇಗಿತ್ತು, ಈಗ ಹೇಗಿದೆ, ತಾವು ಏನ್ ಕಂಡಿದ್ದೀರಾ ಹೇಳ್ಬೋದಾ? ಒಂದು 50 ವರ್ಷದ ಹಿಂದೆ ನಾವು ಸ್ವಲ್ಪ ನೋಡಿದ್ರೆ ಇಷ್ಟೊಂದು ಆಸ್ಪತ್ರೆಗಳು ಇರಲಿಲ್ಲ, ಜನರುಗಳು ರೋಗ ರುಜಿನಗಳು ಇರಲಿಲ್ಲ. ಎಸ್ಪೆಷಲಿ ಈಗಿನ ಕಾಯಿಲೆಗಳೇನಿದಾವಲ್ಲ, ಶುಗರು, ಬಿಪಿ, ಮತ್ತೆ ಈ ಕೀಲ್ ನೋವು, ಈ ತರ ಮೇಜರ್ ಕಂಪ್ಲೇಂಟ್ಸ್, ಹಾರ್ಟ್, ಕಿಡ್ನಿ, ಇವೆಲ್ಲ ಯಾವ ಇರಲೇ ಇಲ್ಲ ಅವಾಗ ಕಂಪ್ಲೇಂಟ್ಸ್ಗಳು. ಇದಕ್ಕೆ ಏನಿರ್ಬೋದು ಕಾರಣ ಅಂತ ನೋಡಿದ್ರೆ ಆವಾಗ ಎಲ್ಲರೂ ಅವ್ರ ಕೆಲಸ ಅವರೇ ಹಾಗೆ ಮಾಡಬೇಕಾಗಿತ್ತು. ಉದಾಹರಣೆಗೆ ಬಾವಿ ನೀರಿನ ಕೂಡ ಜಗ್ಗಿ ನೀರನ್ನ ತೆಗೆದು ಇದನ್ನ ಮಾಡ್ತಾ ಇದ್ರು, ಆಮೇಲೆ ಎಲ್ಲೇ ಹೋದ್ರು ನಡ್ಕೊಂಡು ಹೋಗ್ತಾ ಇದ್ರು. ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನಮ್ಮ ತಂದೆಯವರು ಹತ್ತತ್ರ ಒಂದ 15-20 ಕಿಲೋಮೀಟರ್ ಇದ್ರೂ ಬಸ್ಗೆ ವೇಟ್ ಮಾಡದೇನೆ ಅವರು ನಡ್ಕೊಂಡೇ ಹೋಗಿ ಎಲ್ಲ ಕೆಲಸ ಮಾಡಿಕೊಂಡು ಅಲ್ಲಿಂದ ಬರ್ತಾ ಎರಡು ಕೈಯಲ್ಲಿ ಒಂದೊಂದು 10-15 ಕೆಜಿ ತೂಕ ಇರೋ ಸಾಮಾನುಗಳನ್ನ ಹಿಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ನೋಡಿದ್ರೆ ಈವನ್ ಒಂದು 2 ಫರ್ಲಾಂಗ್ ಇದೆ ಅಂದ್ರೂ ಈಗಿನವ್ರು ಯಾರು ನಡ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಸ್ಕೂಟರ್ ಆಗಲಿ, ಕಾರ್ ಆಗಲಿ, ಇದನ್ನ ಮಾಡಿ ಅಟ್ಲೀಸ್ಟ್ ಒಂದು ಸೈಕಲ್ ಮಾಡಿ, ಟೂ ವೀಲರ್ ಅಂತೂ ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದ್ದಾವೆ. ಈ ತರ ಹಿಂಗಿರುವಾಗ ಅದಲ್ಲದೆ ಈಗ ಸಪೋಸ್ ರೈತಾಪಿ ಜನರಿಗೆ ನಾವು ಒಂದು ಉದಾಹರಣೆ ನೋಡಬೇಕಾದ್ರೆ ಅವರು ಖುದ್ದಾಗಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ದಿನ ಕೂತ್ಕೊಂಡು ಬೆಳಗಿನ ಸಾಯಂಕಾಲ ತನಕ ತುದುಗುಂಡಿಯಿಂದ ಕೂತ್ಕೊಂಡು ಕೆಲಸ ಮಾಡೋರು, ಆಮೇಲೆ ದಿನ ಅವರೇ ರಂಟೆ ಹೊಡೆಯೋದು, ಕುಂಟೆ ಹೊಡೆಯೋದು, ಅವರೇ ಎಲ್ಲ ಇದನ್ನ ಮಾಡೋರು, ಎತ್ತುಗಳನ್ನ ಸಾಕೋದು, ಇದನ್ನ ಮಾಡೋದು, ಅವುಗಳ ಸಾಗಾಣಿಕೆ ಮಾಡೋದು, ನೀರು ಕುಡಿಸೋದು, ಅದಕ್ಕೆ ಎಲ್ಲ ಮಾಡಿ ಅಂದ್ರೆ ಒಂದು ಯಾವಾಗ್ಲೂ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕನೂ ಒಂದಲ್ಲ ಒಂದು ರೀತಿಯಲ್ಲಿ ಆಕ್ಟಿವ್ ಆಗಿ ಇರ್ತಿದ್ರು. ಅದೇ ನಾವು ಈಗಿನ ಪರಿಸ್ಥಿತಿನಲ್ಲಿ ನೋಡಿದ್ರೆ ಅದು ಯಾವುದೂ ಇಲ್ಲ. ಈಗ ಎತ್ತುಗಳೇ ಕಾಣಿಸ್ತಾ ಇಲ್ಲ, ಎಲ್ಲ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಎಲ್ಲ ಮಿಷಿನ್ ಬಂದಿದ್ದಾವೆ, ಬಾವಿಗಳಂತೂ ಇಲ್ವೇ ಇಲ್ಲ ಊರಲ್ಲಿ. ಮತ್ತೆ ನೀರು ಏನ್ ಮಾಡಬೇಕು, ಒಂದು ಸ್ವಿಚ್ ಆನ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಬೋರ್ವೆಲ್ ಇಂದ ನೀರು ಬರುತ್ತೆ, ಇದಾಗತ್ತೆ, ಮನೆಯಲ್ಲೂ ಒಂದು ನಲ್ಲಿ ಇಟ್ಬಿಟ್ಟಿರ್ತಾರೆ. ಇಷ್ಟೊಂದು ಅನುಕೂಲಕರವಾದ ಜೀವನ ಈಗ ಬಂದ್ಬಿಟ್ಟಿದೆ. ಈಗ ಇನ್ನೂ ಒಂದ್ ಸ್ವಲ್ಪ ಹೇಳಬೇಕಂದ್ರೆ ಈ ಪಾಶ್ಚಾತ್ಯ ದೇಶಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ನಾವು ಕಮೋಡು, ಡೈನಿಂಗ್ ಟೇಬಲ್, ಕಾಟ್ ಹಿಂಗ್ ಬಂದಿರೋದ್ರಿಂದ ಒಂದ್ ರೀತಿಯಿಂದ ನೋಡಿದ್ರೆ ನಾವು ಕಾಲು ಮಡಚೋದೇ ಇಲ್ಲ. ಈಗ ಬೆಳಗ್ಗೆ ಎದ್ದಾಗಿಂದ ಸಪೋಸ್ ಯಾರೋ ಒಬ್ರು ಆಫೀಸ್ ಹೋಗ್ತಾ ಇದ್ದಾರೆ ಅಂತ ಉದಾಹರಣೆ ತಗೊಂಡ್ರೆ ಒಂದು ಆಫೀಸರು ಬೆಳಗ್ಗೆ ಎದ್ದು ಕಾಟಿಂದ ಹೇಳ್ತಾರೆ, ನೇರ ಕಮೋಡಲ್ಲಿ ಹೋಗಿ ಕೂತ್ಕೊಂಡು ಬಾತ್ರೂಮ್ ಹೋಗ್ತಾರೆ, ನಿಂತ್ಕೊಂಡು ಸ್ನಾನ ಮಾಡ್ತಾರೆ, ಅಲ್ಲಿಂದ ಬಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ತಿಂಡಿ ತಿಂತಾರೆ, ತಿಂಡಿ ತಿನ್ಬಿಟ್ಟು ಸ್ಕೂಟರ್ ಕಾರಲ್ಲಿ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಆಫೀಸ್ ಚೇರ್ ಅಲ್ಲಿ ಕೂತಿರ್ತಾರೆ, ಮತ್ತೆ ಮಧ್ಯಾಹ್ನ ಏನಾದ್ರು ಬಂದು ರೆಸ್ಟ್ ತಗೋಬೇಕಂದ್ರೆ ಮಲ್ಕೋತಾರೆ, ಮತ್ತೆ ರಾತ್ರಿ ಅದೇ ಪ್ರಕಾರ ಊಟ ತಿಂಡಿ ಆಗ್ಬಿಟ್ಟು ಮತ್ತೆ ಬೆಡ್ ಅಲ್ಲಿ ಮಲ್ಕೋತಾರೆ. ಹಾಗಾಗಿ ಏನಾಗುತ್ತೆ, ಕಾಲುಗಳು ಮಡಚುತ್ತಾನೆ ಇಲ್ಲ. ಹಿಂಗಿರುವಾಗ ನಮ್ಮ ಅಂಗಾಂಗಗಳು ಒಂದು ಉಪಯೋಗನೇ ಆಗ್ತಾ ಇಲ್ಲ ಅಂತ ಆಲ್ಮೋಸ್ಟ್ ಹೇಳ್ಬೋದು. ಈಗ ಗ್ರಾಮೀಣ ಭಾಗದಲ್ಲೂ ನಾನು ಹೇಳ್ತಿದ್ದಂಗೆ ಈಗ ಎಲ್ಲ ಮಾಡರ್ನೈಸೇಷನ್ ಅದು ಇದು ಬಂದ್ರೆ ದಿನನಿತ್ಯ ಕಾರ್ಯಕ್ರಮಗಳೇನಿದ್ವಲ್ಲ ಮೊದಲು ಅವುಗಳಿಗೆ ಧಕ್ಕೆ ಬಂದಿದೆ. ಈಗ ಆ ಧಕ್ಕೆ ಬಂದಿರೋದ್ರಿಂದ ಏನಾಗ್ತಾ ಇದೆ, ನಮ್ಮ ದೇಹದ ಅಂಗಾಂಗಗಳು ಎಷ್ಟು ಉಪಯೋಗ ಮಾಡ್ತೀವೋ ಅದನ್ನ ಅಷ್ಟು ಅದು ನಮಗೆ ಆಕ್ಟಿವ್ ಇರ್ತವೆ, ಚಲನೆಯಲ್ಲಿ ಇರ್ತವೆ, ಲಾಭ ಇರ್ತದೆ. ಇಲ್ಲ ಅದು ಹಂಗೆ ಬಿಡ್ತು ಅಂದ್ರೆ ಈಗ ಸಪೋಸ್ ಒಂದ್ ಏನೋ ಒಂದು ಮೆಷಿನ್ ಇದೆ, ವರ್ಷಾನ್ಗಟ್ಲೆ ಅದನ್ನ ಯೂಸೇ ಮಾಡದೇ ಇದ್ರೆ ಒಂದ್ ದಿವಸ ಆನ್ ಮಾಡಿದ್ರೆ ಆನೆ ಆಗೋದಿಲ್ಲ, ಅದು ಯಾಕಂದ್ರೆ ಎಲ್ಲ ಪೂರ್ತಿ ಜಂಕ್ ತಿಂದ ಹೋಗ್ಬಿಟ್ಟಿರುತ್ತೆ. ಅದೇ ತರ ನಮ್ಮ ದೇಹದ ಅಂಗಾಂಗಗಳು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೇನೆ ಅದರದ ಒಂದು ಕಂಟಿನ್ಯೂಟಿ, ಆಕ್ಟಿವ್ನೆಸ್ ಅದೆಲ್ಲ ಬರ್ತಾ ಇರುತ್ತೆ. ಮಾಳಗಿ ಸರ್ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರೆ, ಯಾಕಂದ್ರೆ ಈಗಿನ ಬದಲಾದ ಒಂದು ಸನ್ನಿವೇಶದೊಳಗ ನಾವು ನಿಯಮಿತವಾಗಿ ದೇಹವನ್ನು ದಂಡಿಸೋದಿಲ್ಲ, ಹೀಗಾಗಿ ಮನಸ್ಸನ್ನು ದಂಡಿಸ್ಲಿಕ್ಕೆ ಹೋಗ್ತೀವಿ. ಹೌದು, ದೇಹವನ್ನು ದಂಡಿಸಬೇಕು, ಮನಸ್ಸನ್ನು ದಂಡಿಸಬಾರ್ದು. ಆ ಮನಸ್ಸನ್ನ ದಂಡಿಸೋದ್ರಿಂದ ಏನಾಗುತ್ತೆ, ಉಲ್ಟಾ ಆಕ್ಷನ್ ಆಗುತ್ತೆ. ಈ ಕಡೆ ದೇಹ ದಂಡಿಸದೇ ಇರೋದ್ರಿಂದ ನಮಗೆ ಅಪ್ರಯೋಜನ ಆಗ್ತಾ ಇದೆ, ಮತ್ತೆ ಮನಸ್ಸನ್ನು ದಂಡಿಸೋದ್ರಿಂದ ಇನ್ನೂ ಜಾಸ್ತಿ ಅಪ್ರಯೋಜನ ಆಗಿ ಒಂದಲ್ಲ ಒಂದು ಕಾಯಿಲೆಗಳು ಬಂದು ದಿನ ಡಾಕ್ಟರ್ ಹತ್ರ ಹೋಗೋ ಪರಿಸ್ಥಿತಿ ಬಂದಿದೆ. ತುಂಬಾ ಸರಿಯಾಗಿ ವಿಶ್ಲೇಷಣೆ ಮಾಡಿದ್ರೆ ಮಾಳಗಿ ಸರ್. ಆದ್ರೆ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದ್ರೆ ನಮ್ಮ ದೇಹದ ಒಂದು ಅಂಗಾಂಗ ರಚನೆ ಹೆಂಗಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ತಾವು ಒಂದು ಉದಾಹರಣೆ ಕೊಟ್ರಿ, ಒಂದು ಮಸೀನನ್ನ ಒಂದು ವರ್ಷಗಟ್ಟಲೆ ಉಪಯೋಗ ಮಾಡಲಿಲ್ಲ ಅಂದ್ರೆ ಅದು ಮತ್ತೆ ಶುರು ಆಗೋದೇ ಇಲ್ಲ. ಹಾಗೆ ನಮ್ಮ ದೇಹ ಕೂಡ, ಮಾನವ ದೇಹ ಕೂಡ ಒಂದು ಮಸೀನೆ, ನಾವೆಲ್ಲ ಲಿವಿಂಗ್ ಮಸೀನೆ. ಅದನ್ನ ನಾನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಎಲ್ಲಿ ಕೀಲುಗಳಿದೆ, ಕೈ ಕಾಲುಗಳನ್ನ ಓಡಾಡಿಸೋದು, ನಾವು ಹೇಳ್ತಾ ಇದ್ರಿ ಈಗ ಕಾಲುಗಳನ್ನ ಮಡಚೋದೇ ಇಲ್ಲ. ಇಷ್ಟೋ ಸರಿ ಈಗ ನಾವು ಬಲಗೈ ಜಾಸ್ತಿ ಉಪಯೋಗ ಮಾಡ್ತೀವಿ, ಎಡಗೈ ಉಪಯೋಗ ಮಾಡೋದಿಲ್ಲ, ಎಡಗಾಲು ಉಪಯೋಗ ಮಾಡೋದಿಲ್ಲ. ಏನಾಗ್ತದೆ ಅವಾಗ, ಬಲಕ್ಕಷ್ಟೇ ಆಕ್ಟಿವ್ ಇದ್ದಾಗ ಎಡ ಮೆದುಳು ಮಾತ್ರ ಚುರುಕಿರುತ್ತೆ. ಹಿಂಗಾಗಿ ಪೂರ್ಣ ಸಂಪೂರ್ಣ ಮೆದುಳು ಚುರುಕಿರುವುದಿಲ್ಲ, ಹಿಂಗಾಗಿ ನಾವು ಸೃಜನ್ಶೀಲ ಆಗಿರ್ಲಿಕ್ಕೆ ಆಗುದಿಲ್ಲ. ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಆ ಒಂದು ಸಮಸ್ಯೆಗಳು ಬಹಳ ಇದೆ, ಆದ್ರೂ ಕೂಡ ಅಷ್ಟೇನು ಕೆಟ್ಟಿಲ್ಲ. ಕೆಲವೊಂದಿಷ್ಟು ಇನ್ನು ಅತ್ತ ಗ್ರಾಮೀಣ ಭಾಗಗಳಲ್ಲಿ ಮೈ ಮುರಿದು ದುಡಿಯುವಂತಹ ಒಂದು ಪ್ರವೃತ್ತಿ ಇದೆ. ಎಲ್ಲಿ ಸೃಜನಶೀಲತೆ ಇಲ್ಲ, ಎಲ್ಲಿ ಒಂದು ದೇಹವನ್ನು ದಂಡಿಸೋ ಕೆಲಸ ಆಗ್ತಾ ಇಲ್ಲ, ಅಲ್ಲಿ ಆರೋಗ್ಯದ ತೊಂದರೆ ಇದೆ. ಹೀಗಾಗಿ ಎಲ್ಲ ಕಡೆ ಈಗ ಆಸ್ಪತ್ರೆಗಳು ಉದ್ಯಮವಾಗಿ ಬೆಳೀತಾ ಇವೆ. ಗ್ಲೋಬಲೈಸೇಷನ್ ಎಫೆಕ್ಟ್ ಇದೆ, ಹೀಗಾಗಿ ಯಾಕಂದ್ರೆ ಸಾವಯವ ಕೃಷಿಯಿಂದ ನಾವು ವಿಮುಖರಾಗ್ತಾ ಇದ್ದಾರೆ ನಮ್ಮ ರೈತ. ಇವತ್ತು ಎತ್ತುಗಳು ಇಲ್ಲ, ತಾವು ಹೇಳಿದ್ರಿ, ಹಸುಗಳು ಸಾಕಾಣೆ ಮಾಡ್ತಾ ಇಲ್ಲ, ಎಲ್ಲ ಮಷಿನ್ಗಳು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ಅವರು ಕೂಡ 8 ಗಂಟೆ 9 ಗಂಟೆ ಕೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಏರ್ಪೇರ್ ಆಗಿದೆ. ವಿಜಿ ಮಾಳಗಿ ಸರ್, ತಾವು ಯೋಗವನ್ನು ಹೇಗೆ ವಿವರಿಸ್ತೀರಿ, ಈಗ ನೀವು ಏನ್ ಮಾಡ್ತಾ ಇದ್ರಿ ಹೇಳಿ ಸರ್? ಯೋಗ ಅಂದ್ರೆ ಆಕ್ಚುಲಿ ನಾವು ಹಿಂದೆ ನೋಡಬೇಕಂದ್ರೆ ಅಷ್ಟಾಂಗ ಯೋಗ ಅಂತ ಇದೆ. ಅಷ್ಟಾಂಗ ಯೋಗ ಅಥವಾ ಪತಂಜಲಿ ಯೋಗ. ಪತಂಜಲಿ ಈ ಅಷ್ಟಾಂಗ ಯೋಗನ ಕಂಡುಹಿಡಿದ್ರಿಂದ ಈ ಅಷ್ಟಾಂಗ ಯೋಗನ ಪತಂಜಲಿ ಯೋಗ ಅಂತಾನು ಕರೀತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿ. ಮುಖ್ಯವಾಗಿ ನಾವು ಪ್ರಾಣಾಯಾಮ, ಧ್ಯಾನ ಮತ್ತೆ ಈ ಯೋಗಾಸನಗಳು ಅವನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ತುಂಬಾ ಒಂದು ಲಾಭ ಆಗಿ ಈ ರಕ್ತ ಚಲನೆ ಮತ್ತೆ ಇದೆಲ್ಲ ಸರಾಗವಾಗಿ ನಮ್ಮ ಹೃದಯದ ಬಡಿತ ಇದು ಎಲ್ಲಾನು ಮತ್ತೆ ಈ ಏನದು ಮೂತ್ರಪಿಂಡಗಳು, ಯಕೃತ್ತು ಇವು ಎಲ್ಲಾನು ಸರಿಯಾಗಿ ಅದರ ಕೆಲಸನ ಅದನ್ನ ಮಾಡಕ್ ಶುರು ಮಾಡಿದಾಗ ನಮ್ಮ ಜೀವನ ಶೈಲಿ ಸರಾಗವಾಗಿ ನಡೆಯುತ್ತೆ, ಚೆನ್ನಾಗಿರುತ್ತೆ. ನಾನು ಒಂದು 35 ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಮೇಲೆ 15 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಒಂದು 10 ಹತ್ರ 20 ವರ್ಷದಿಂದ ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ದಿನಕ್ಕೆ 1 ಗಂಟೆ ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ಧ್ಯಾನನ 3/4 ಗಂಟೆಯಿಂದ ಹಿಡಿದು 1 ಗಂಟೆ ತನಕ ಪ್ರಾಣಾಯಾಮ ಮಾಡ್ತೀನಿ. ಆಮೇಲೆ ವಾಕಿಂಗ್ ಅಂತೂ 1/4 ಗಂಟೆಯಿಂದ 1 ಗಂಟೆ ಮಾಡ್ತೀನಿ. ಮತ್ತೆ ಯೋಗಗಳು 1.5 ರಿಂದ 2 ಗಂಟೆ ಆಗತ್ತೆ. ಇಷ್ಟೆಲ್ಲ ನೋಡಿದ್ರೆ ಒಂದು ದಿವಸದಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳಕ್ ಆಗಲ್ಲ. ಇದನ್ನೆಲ್ಲ ನಾನು ಮಾಡ್ತಾ ಕೂತ್ರೆ ಆಫೀಸ್ಗೆ ಹೋಗಕ್ ಆಗಲ್ಲ. ಆದ್ರಿಂದ ಕೆಲವೊಂದ್ಸತಿ 1-2 ಮಿಸ್ ಆಗ್ತವೆ. ಅದನ್ನ ಉಳಿದ ದಿವಸ ಮಾಡ್ಕೊಳ್ಳೋದು ಅಥವಾ 1 ವಾರದಲ್ಲಿ ಎಲ್ಲಾನು ಮಿನಿಮಮ್ 1-2 ಸತಿ ಬರೋ ತರ ನಾನು ಅದನ್ನ ಅಳವಡಿಸ್ಕೋತೀನಿ. ಮೊನ್ನೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನನಗೊಂದು ಒಳ್ಳೆ ಅವಕಾಶ ಸಿಕ್ತು. ಆಫೀಸ್ನಲ್ಲೇನೆ 1-2 ಗಂಟೆ ಕ್ಲಾಸ್ ತರ ಕಂಡಕ್ಟ್ ಮಾಡಿ ಅದರಲ್ಲಿ ಮಿನಿಮಮ್ ಒಬ್ಬ ಮನುಷ್ಯನ ರೆಗ್ಯುಲರ್ ಟೈಮ್ ಟು ಟೈಮ್ ಅವನ ಆರೋಗ್ಯನ ಮೇಂಟೈನ್ ಮಾಡೋಕ್ಕೆ ಏನೊಂದು ಮಿನಿಮಮ್ ಒಂದು ಬಾಡಿ ಎಕ್ಸಸೈಸ್ ಬೇಕಾಗತ್ತೋ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ. ಅದೊಂದು ಒಳ್ಳೆ ನನಗೂ ಒಂದು ಒಳ್ಳೆ ಅನುಭವ ಆಯಿತು. ಜನರು ಎಲ್ಲ ತುಂಬಾ ಅದನ್ನ ಮೆಚ್ಚುಗೆ ಪಡಿಸಿದ್ರು. ಯೋಗ, ಪ್ರಾಣಾಯಾಮ ಮತ್ತೆ ಧ್ಯಾನ ಈ ಮೂರನ್ನು ಒಂದಕ್ಕೊಂದು ಸಂಬಂಧ ಇದೆ. ಉದಾಹರಣೆಗೆ ನಾವು ಯೋಗ ಮಾಡ್ತಾ ಇದೀವಿ ಅಂದ್ರೆ ಆವಾಗ ನಮ್ದು ಪ್ರಾಣಾಯಾಮನೂ ಆಗ್ತಾ ಇರತ್ತೆ, ಧ್ಯಾನನೂ ಆಗ್ತಾ ಇರುತ್ತೆ. ಹೇಗೆ ನಾನು ನಿಮಗೆ ರೇಡಿಯೋ ಮುಖಾಂತರ ಇದನ್ನ ನಮಗೆ ತಿಳಿಸಬಲ್ಲೆ ಅಂದ್ರೆ, ಈಗ ನೀವು ಉದಾಹರಣೆಗೆ ಒಂದ್ ಯಾವ್ದೋ ಯೋಗಾಸನದಲ್ಲಿ ಕುತ್ಕೊಂಡು ನೀವು ಮಗ್ನರಾಗಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ಆಕ್ಚುಲಿ ಯೋಗಾಸನದಲ್ಲಿ ಮೇನ್ ಕಂಡೀಷನ್ಸ್ ಅವ್ರು ಹೇಳೋದು ನೀವು ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ ಅಂತ ಹೇಳ್ತಾರೆ ಯೋಗ ಮಾಡುವಾಗ. ಅದೇ ತರ ನೀವು ನಿಮ್ಮ ಧ್ಯಾನ, ನಿಮ್ಮ ಯೋಗದ ಪೊಸಿಷನ್, ಯಾವುದೇ ಒಂದು ಪೋಸ್ಚರ್ ನಲ್ಲಿ ಏನಿರ್ತೀವಲ್ಲ, ಸಪೋಸ್ ಉದಾಹರಣೆಗೆ ಪದ್ಮಾಸನದಲ್ಲಿ ಕೂತಿರ್ತೀರ, ಆ ಪದ್ಮಾಸನದಲ್ಲಿ ಕೂತಾಗ ನಿಮ್ಮ ಅಂಗಾಂಗಗಳಲ್ಲಿ ಏನು ಪರಿಣಾಮ ಆಗ್ತಾ ಇದೆ, ನಿಮ್ಮ ಅಂಗಾಂಗಗಳಲ್ಲಿ ಎಲ್ಲಿ ಒತ್ತಡ ಬರ್ತಾ ಇದೆ, ಏನಾಗ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡಿ ಅಂತ ಹೇಳ್ತಿರ್ತಾರೆ. ನೀವು ಉಸಿರಾಟದ ಬಗ್ಗೆ ಧ್ಯಾನ ಕೊಡಿ ಅಂದಾಗ ಆ ಪರ್ಟಿಕ್ಯುಲರ್ ಪೋರ್ಷನ್ ನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ನೀವು ಆಸನದಲ್ಲಿ ಕೂತಾಗ ಅಧೀನ ಸ್ಥಿತಿಯಲ್ಲಿ ಇರುವಾಗ ಉಸಿರಾಟದ ಕಡೆ ಗಮನ ಕೊಡ್ತಾ ಇರ್ತೀವಿ, ಆ ಟೈಮ್ನಲ್ಲಿ ನಮ್ದು ಪ್ರಾಣಾಯಾಮನೂ ನಡೀತಾ ಇರುತ್ತೆ. ನಮ್ಮ ಮನಸ್ಸು ನಾವು ಗಮನ ಹರಿಸ್ತಾ ಇರ್ತೀವಿ, ನಮ್ಮ ದೇಹದ ಅಂಗಾಂಗಗಳಲ್ಲಿ ಉಸಿರು ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನಾಗ್ತಾ ಇದೆ, ಹೇಗೆ ಬರ್ತಾ ಇದೆ ಗಮನ ಹರಿಸಿದಾಗ ಆವಾಗ ಅಲ್ಲಿ ನಮ್ಮ ಧ್ಯಾನನೂ ಆಗ್ತಾ ಇರುತ್ತೆ. ಈಗ ಒಟ್ಟಾರೆ ಹೇಳಬೇಕಂದ್ರೆ ಮೆಡಿಟೇಷನ್ ಅಂದ್ರೆ ಉಳಿದದ್ದೆರಡು ಕೆಲಸಗಳು ಆಗ್ತಾ ಇರ್ತವೆ, ಆದ್ರೆ ಮುಖ್ಯವಾಗಿ ಮೆಡಿಟೇಷನ್ ಆಗ್ತಾ ಇರುತ್ತೆ, ಧ್ಯಾನ ಆಗ್ತಾ ಇರುತ್ತೆ. ಅದೇ ತರ ಯೋಗ ಅಂದಾಗ ಮೇನ್ ಆಗಿ ಯೋಗ ಆಗ್ತಾ ಇರುತ್ತೆ, ಉಳಿದದ್ದೆರಡು ಆಗ್ತಿರ್ತವೆ. ಅದೇ ತರ ಪ್ರಾಣಾಯಾಮ ಅಂದಾಗ ಆದ್ಯತೆ ಕೊಡ್ತಾ ಇರ್ತೀವಿ, ಆದ್ರೆ ಉಳಿದದ್ದೆರಡು ಆಗ್ತಾ ಇರ್ತವೆ. ಈ ಒಟ್ಟಾರೆ ಹೇಳಬೇಕಂದ್ರೆ ಈ ಮೂರು ಜೊತೆ ಸೇರಿ ಈ ಮೂರರ ಎಫೆಕ್ಟ್ ಒಳ್ಳೆ ಪರಿಣಾಮವನ್ನು ಬೀರಿ ದಿನದ ಲೈಫ್ ತುಂಬಾ ನಮಗೆ ಸುಲಭ ಅನ್ಸಕ್ಕೆ ಸುಖದಿಂದ ವಿಜಿ ಮಾಳಗಿ ಅವರ ಅಂದ್ರೆ ತುಂಬಾ ನೀವು ತುಂಬಾ ಚೆನ್ನಾಗಿ ಹೇಳಲಿಕ್ಕೆ ಇಷ್ಟ ಪ್ರಯತ್ನ ಹೇಳ್ತಾ ಇದ್ದೀರಾ. ಅಂದ್ರೆ ನೀವು ಹೇಳದಂತ ವಿಶ್ಲೇಷಣೆ ಏನಿದೆಯಲ್ಲ, ನಾವು ಯಾವುದೇ ವ್ಯಾಯಾಮವನ್ನು ಮಾಡೋದು ಯೋಗಕ್ಕೆ ವ್ಯಾಯಾಮಕ್ಕೆ ಒಂದು ವ್ಯತ್ಯಾಸ ಅಂತಂದ್ರೆ ಆ ವ್ಯಾಯಾಮದಲ್ಲಿ ಸ್ವಲ್ಪ ಹೊತ್ತು ಇರಬೇಕು ನಾವು, ಅದು ಮಾತ್ರ ಯೋಗ. ಬರೀ ಯೋಗ ಎಕ್ಸಸೈಸ್ ಮಾಡಿ ಆ ಪೊಸಿಷನ್ ಅಲ್ಲಿ ನಾವು ಇರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ಯೋಗ ಆಗುದಿಲ್ಲ. ಅಂದ್ರೆ ಆ ಒಂದು ನೋವನ್ನ ಅನುಭವಿಸಬೇಕು, ಹಿತಕರವಾದ ನೋವನ್ನ ಅದರಲ್ಲಿ ಇದ್ರೆ ಅದು ಖಂಡಿತ ತಾವು ಹೇಳಿದ್ರಿ ಆ ಧ್ಯಾನನೂ ಆಗುತ್ತೆ ಅಂತ. ಅಂದ್ರೆ ಯೋಗ ಮಾಡ್ಲಿಕ್ಕೆ ಹೋದ್ರೆ ಧ್ಯಾನನೂ ಆಗುತ್ತೆ, ಪ್ರಾಣಾಯಾಮ ಮಾಡಿದ್ರು ಕೂಡ ಧ್ಯಾನ ಆಗುತ್ತೆ. ಅಂದ್ರೆ ಧ್ಯಾನ, ಯೋಗ, ಪ್ರಾಣಾಯಾಮ ಇವು ಒಂದಕ್ಕೊಂದು ಪೂರಕವಾಗಿವೆ, ಖಂಡಿತವಾಗಿ ಕೂಡ ಎಲ್ಲರೂ ಮಾಡಬಹುದು ಅನ್ನೋದನ್ನ ತಾವು ವಿಶದಪಡಿಸಿದ್ದೀರಿ. ಹೌದು, ಎಲ್ಲರೂ ಮಾಡಬಹುದು. ಸಂತೋಷ ಮಾಳಿಗೆಯವರೇ, ಈಗ ನಮ್ಮ ಜನಸಾಮಾನ್ಯರಿಗೆ, ನಮ್ಮ ಗ್ರಾಮೀಣ ಭಾಗದವರಿಗೆ ಅರ್ಥ ಆಗೋ ತರ ಈಗ ನಾವು ನಿಂತ್ಕೊಂಡಿರ್ತೇವೆ. ನಿಂತ್ಕೊಳ್ಬೇಕಾದ್ರೆ ಅಥವಾ ಒಂದ್ ಕಡೆ ಕೂತಿದ್ರೆ ನಮ್ಮ ದೇಹವನ್ನ ಒಂದು ವ್ಯಾಯಾಮಕ್ಕೆ ನಾವು ಸಿದ್ಧಪಡಿಸಿಕೊಳ್ಬೇಕು. ಮತ್ತೆ ಯಾವ ಆಸನದಿಂದ ಆರಂಭ ಮಾಡಿದ್ರೆ ಒಳ್ಳೇದು? ನಾವು ಯಾವುದೇ ಪ್ರಾಣಾಯಾಮ ಆಗಲಿ, ಯೋಗ ಆಗಲಿ, ಮತ್ತೆ ಧ್ಯಾನ ಆಗಲಿ ನಾವು ಮಾಡಕ್ ಶುರು ಮಾಡೋಕ್ಕಿಂತ ಮೊದಲು ನಾವು ನಮ್ಮ ದೇಹನ ಸ್ವಲ್ಪ ಸಿದ್ಧಪಡಿಸ್ಕೋಬೇಕಾಗತ್ತೆ. ಸಿದ್ಧಪಡಿಸ್ಕೋಬೇಕಾದ್ರೆ ನಮ್ಮ ಅಂಗಗಳನ್ನ ಸ್ವಲ್ಪ ಫ್ರೀ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನಾವು ಸ್ಟಾರ್ಟಿಂಗ್ ನಲ್ಲಿ ಲೂಸನಿಂಗ್ ಎಕ್ಸಸೈಸ್ ಅಂತ ಮಾಡಿದ್ರೆ ನಾವು ಕೆಳಗಡೆ ಪಾದದಿಂದ ಹಿಡಿದು ಸಿರ ತನಕ ಒಂದೊಂದೇ ಅಂಗಾಂಗಗಳನ್ನು ಸ್ವಲ್ಪ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿ ಇದನ್ನ ನಾವು ಲೂಸ್ ಮಾಡಿಕೊಂಡಾಗ ನಮ್ಮ ದೇಹ ಪ್ರಾಣಾಯಾಮಕ್ಕಾಗಲಿ ಅಥವಾ ಯೋಗಾಸನಕ್ಕಾಗಲಿ ರೆಡಿ ಆಗತ್ತೆ. ಅವಾಗ ನಾವು ಏನೋ ಸಡನ್ ಆಗಿ ಒಂದೇ ಪೊಸಿಷನ್ ಅಲ್ಲಿ ಇಮಿಡಿಯೇಟ್ ಆಗಿ ನಾವು ಯೋಗ ಶುರು ಮಾಡಿದ್ವಿ ಅಂದ್ರೆ ಬಾಡಿ ಅದಕ್ಕೆ ಇನ್ನೂ ಇದಾಗಿರೋದಿಲ್ಲ, ಸ್ವಲ್ಪ ವಾರ್ಮ್ ಆಗಿರ್ಬೇಕು, ಸ್ವಲ್ಪ ಬಿಸಿ ಆಗಿರ್ಬೇಕಂತ ಏನಂತಾರಲ್ಲ, ಅದಕ್ಕೆ ಇನ್ನೂ ರೆಡಿ ಆಗದೆ ಇರೋದ್ರಿಂದ ಆವಾಗ ನಮಗೆ ಬಾಡಿಗೆ ಏನಾರ ಏರುಪೇರು ಆಗೋ ಸಂದರ್ಭ ಇರುತ್ತೆ. ಅದರಿಂದನೇ ಹೇಳ್ತಾರೆ ಯೋಗ ಮತ್ತೆ ಈ ಪ್ರಾಣಾಯಾಮಗಳನ್ನ ಅವರಾಗವರೇ ಸ್ವಂತವಾಗಿ ಮತ್ತೆ ಬುಕ್ಗಳನ್ನ ಓದಿ ಈ ಟಿವಿಗಳು ಅವು ಇವು ನೋಡ್ಬಿಟ್ಟು ಮಾಡಬಾರ್ದು ಅಂತ. ಈಗ ಆಕ್ಚುಲಿ ನಾವು ಒಬ್ಬರ ಗೈಡೆನ್ಸ್ ಒಳಗೆ, ಒಬ್ಬರ ಮಾರ್ಗದರ್ಶನದ ಒಳಗೆ ಅವರು ಮಾಡಿದಾಗ ಅವರು 16 ವರ್ಷಗಳ ಅನುಭವ ಇಟ್ಕೊಂಡು ಒಂದು ಪರಿಣತಿನ ಹೊಂದಿರ್ತಾರೆ, ಏನ್ ಮಾಡಿದ್ರೆ ಸರಿ ಇರುತ್ತೆ, ಏನ್ ಮಾಡಿದ್ರೆ ಸರಿ ಇರಲ್ಲ ಅಂತ. ಅದ್ರ ಪ್ರಕಾರ ನಾವು ಅವರ ಗೈಡೆನ್ಸ್ ನಲ್ಲಿ ಮಾಡಿದಾಗ ನಾವು ಒಂದು ಉನ್ನತ ಸ್ಥಿತಿಯನ್ನು ಸೇರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ನೀವು ಹೇಳೋದು ಅಂದ್ರೆ ದೇಹವನ್ನು ಮೊದಲು ತಯಾರು ಮಾಡ್ಕೊಳ್ಬೇಕು. ಹೌದು, ಆ ನಂತರ ದೇಹ ನಾವು ಹೇಳಿದ ಮಾತನ್ನು ಕೇಳುತ್ತದೆ. ಯಾಕಂದ್ರೆ ಅವಯವಗಳನ್ನ ನಾವು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕ ಕಡೆ ಹೊಲಿಸಬೇಕು, ಅವಾಗ ರಕ್ತ ಪರಿಚಲನೆ ಸರಿ ಆಗ್ತಾ ಇರೋದನ್ನ ನೋಡ್ಬೇಕು. ಆಮೇಲೆ ಅದು ಒಂದು ಯಾವುದೋ ಒಂದು ಅಧೀನ ಸ್ಥಿತಿಯೊಳಗೆ ಇದ್ದಾಗ ಅಲ್ಲಿ ಸ್ವಲ್ಪ ತಿರ್ಬೇಕು, ಅಲ್ಲಿ ಇರುವಂತ ನೋವು ಆಗ್ತಿರ್ತದ, ಆ ನೋವನ್ನ ಅನುಭವಿಸ್ಬೇಕು ನಾವು. ಅವಾಗ ಏನಾಗ್ತದ, ಅದು ಪರಿಪೂರ್ಣ ದೇಹಕ್ಕೆ ಬೇಕಾದಂತಹ ಒಂದು ಪ್ರಾಣವಾಯು ಸಿಗುತ್ತೆ. ಹೀಗಾಗಿ ಒಂದು ನವ ಚೈತನ್ಯದಿಂದ ನಾವು ಏನಾದರೂ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ನೀವು ಈಗ ಹೇಳಿದ್ರಿ ನಿಂತು ಮಾಡುವ ಕೆಲವೊಂದು ಎಕ್ಸಸೈಸ್, ಕೂತು ಮಾಡುವಂತ ಎಕ್ಸಸೈಸ್ ಹೇಳಿದ್ರಿ, ಮಲಗಿ ಮಾಡುವಂತ ಎಕ್ಸಸೈಸ್ ಇದೆ. ಅದರಲ್ಲಿ ವಿಶೇಷವಾಗಿ ಈಗ ಈ ಮಲಗಿ ಮಾಡುವಂತ ಪೊಸಿಷನ್ ಎಲ್ಲ ಎಕ್ಸಸೈಸ್ ಮಾಡ್ತೀವಿ, ಒಂದು ಸೊಂಟಕ್ಕೆ ಬೆನ್ನು ಮೂಳೆಗೆ ಒಂದು ಸರಿಯಾದ ಎಕ್ಸಸೈಸ್ ಆಗಬೇಕು, ಹೇಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಕೆಲವು ಆಸನಗಳನ್ನ ಹೇಳೋದ್ರ ಮೂಲಕ ಹೇಳ್ಬೋದಾ? ಈ ಯೋಗ ಅನ್ನೋದು ಇದರಲ್ಲಿ ಒಂದು ನಿಂತ್ಕೊಂಡು ಮಾಡೋ ಯೋಗಗಳು, ಮತ್ತೆ ಇನ್ನೊಂದು ಕೂತ್ಕೊಂಡು ಮಾಡೋ ಯೋಗಗಳು, ಮತ್ತೆ ಮಲ್ಕೊಂಡು. ಆ ಮಲ್ಕೊಂಡು ಯೋಗ ಮಾಡೋದ್ರಲ್ಲೂ ಹೊಟ್ಟೆ ಕೆಳಗಾಗಿ ಮಲ್ಕೊಳ್ಳೋದು ಮತ್ತೆ ಬೆನ್ನು ಕೆಳಗಾಗಿ ಮಲ್ಕೊಳ್ಳೋ ಯೋಗಗಳು. ಉದಾಹರಣೆಗೆ ನಾವು ಮಲ್ಕೊಂಡು ಹೊಟ್ಟೆ ಕೆಳಗೆ ಮಾಡಿ ಮಾಡೋ ಯೋಗಗಳಲ್ಲಿ ಈ ಮಕರಾಸನ, ಶಲಭಾಸನ, ಭುಜಂಗಾಸನ, ಧನುರಾಸನ ಈ ತರ ಯೋಗಗಳು ಬರ್ತವೆ. ಇದರಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತೀವಿ, ಬೆನ್ನು ಎಲುಬನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೊಟ್ಟೆಗೆ ನಾವು ಒತ್ತಡವನ್ನ ಕೊಟ್ಟು ಕಾಲನ್ನ ಮತ್ತೆ ಕೈಯನ್ನ ಮೇಲೆತ್ತೋ ಪ್ರಯತ್ನ ಮಾಡಿ ಅದರಿಂದ ನಾವು ಬೆನ್ನು ಮೂಳೆನ ಉಲ್ಟಾ ಡೈರೆಕ್ಷನ್ ಅಲ್ಲಿ ಬೆಂಡ್ ಮಾಡೋ ಪ್ರಯತ್ನ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಬೆನ್ನು ಮೂಳೆ ಎಲಾಸ್ಟಿಕ್ಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿ ನಮ್ಮ ಎಲ್ಲೇ ಸುಸ್ತಾಗಿರೋದಾಗ್ಲಿ ಇದಾಗ್ಲಿ ಏನೇ ಪ್ರಾಬ್ಲಮ್ಸ್ ಇರೋದಾಗ್ಲಿ ಆಮೇಲೆ ಮತ್ತೆ ಯಾವ್ದಾರ ಕೀಲು ನೋವು ಅದು ಇದು ಮತ್ತೆ ಕೀಲುಗಳು ಜಾಯಿಂಟ್ಗಳಲ್ಲಿ ಏನಾರ ಸಣ್ಣ ಪುಟ್ಟ ವಾತ ಸಂಧಿ ಅದೇನಾರು ಇದ್ದ ಪಕ್ಷದಲ್ಲಿ ಅದೆಲ್ಲ ಆಟೋಮೆಟಿಕ್ ಆಗಿ ರಿಲೀಸ್ ಆಗ್ಬಿಡುತ್ತೆ. ರಿಲೀಸ್ ಆಗ್ತಾ ಆಗ್ತಾ ದಿನನಿತ್ಯ ಸ್ವಲ್ಪ ರಿಲೀಸ್ ಆಗ್ತಾ ಆಗ್ತಾ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ನಮ್ಮ ಯೋಗ ಮಾಡೋ ಕೆಪಾಸಿಟಿನೂ ಜಾಸ್ತಿ ಆಗುತ್ತೆ, ನಮ್ಮ ಯೋಚನಾ ಶಕ್ತಿನೂ ಜಾಸ್ತಿ ಆಗುತ್ತೆ, ನಮ್ಮ ಆರೋಗ್ಯನೂ ಇಂಪ್ರೂವ್ ಆಗ್ತಾ ಆಗ್ತಾ ಆಗ್ತಾ ಹೋಗಿ ಒಂದ್ ಸ್ಟೇಜ್ ಡೆಫಿನೆಟ್ಲಿ ಐ ಕ್ಯಾನ್ ಅಶೂರ್ ದಟ್ ಒನ್ ಫೈಂಡ್ ಈವನ್ ಬಿಪಿ ಮತ್ತೆ ಶುಗರ್ ಇರೋ ಕಂಪ್ಲೇಂಟ್ ಪೇಷಂಟ್ಸ್ ಗಳು ಕೂಡ ಒಂದು 6 ತಿಂಗಳು ಅಥವಾ ಒಂದು ವರ್ಷ ರೆಗ್ಯುಲರ್ ಆಗಿ ಬಿಡದೆ ದಿನಕ್ಕೊಂದು 1/2 ಗಂಟೆ ಅಥವಾ 1 ಗಂಟೆ ಯೋಗ ಮಾಡಿದ ಪಕ್ಷದಲ್ಲಿ ಅವರು ಡಾಕ್ಟರ್ ಹತ್ರ ಹೋಗೋದನ್ನ ನಿಲ್ಲಿಸಬಹುದು. ಬಹಳ ವಿಸ್ತೃತವಾಗಿ ನೀವು ಹೇಳಿದ್ರಿ, ಯೋಗಾಸನಗಳು ಬಹುಶಃ ಒಂದು ಕ್ರಾಂತಿಯನ್ನು ಮಾಡ್ತಾವ. ಈಗ ನೋಡ್ರಿ, ಬೆನ್ನು ಮೂಳೆ ಬಗ್ಗೆ ನಾವು ಮಾತಾಡ್ತೀವಿ, ವಯಸ್ಸಾದ ಅಜ್ಜಿ ನೋಡಿದ್ರೆ ಬೆನ್ನು ಬಾಗಿರುತ್ತದೆ, ಯಾಕಂದ್ರೆ ಅಜ್ಜಿಗೆ ಯೋಗ ಮಾಡೋದು ಗೊತ್ತಿಲ್ಲ. ಮೊದಲಿಂದ ಯೋಗ ಮಾಡ್ತಾ ಇದ್ರೆ ಬಾಗುವ ಪ್ರಶ್ನೆ ಬರೋದಿಲ್ಲ. ಅಂದ್ರೆ ಆ ಎಲಾಸ್ಟಿಸಿಟಿ ಏನಿದೆಲ್ಲ, ಹಿಂದೆ ಮುಂದೆ ಹೋಗುವಂತ ಒಂದು ಶಕ್ತಿ ಬೆನ್ನು ಮೂಳೆಗೆ ಮಾತ್ರ ಇದೆ, ಅಡ್ಜಸ್ಟ್ ಆಗುವಂತಿಕೆ. ಅದನ್ನು ನಾವು ಮಾಡಲಿಲ್ಲ ಅಂದ್ರೆ ಅದು ಒಂದ್ ಕರೆ ಸ್ಟ್ಯಾಟಿಕ್ ಆಗಿಬಿಡ್ತದೆ. ಅವಾಗ ಏನಾಗ್ತದೆ, ಎಲಾಸ್ಟಿಸಿಟಿ ಹೋಗ್ಬಿಟ್ರೆ ಬೆನ್ನುಮೂಳೆ ಅದು ವೀಕ್ ಆಗ್ತಾ ಹೋಗ್ತದೆ. ಹೀಗೆ ಅದಕ್ಕೆ ಯೋಗ ಬಹಳ ಮುಖ್ಯ ಅನ್ನೋದನ್ನ ಹೇಳಿದ್ರಿ ಸಂತೋಷ. ಈಗ ಧ್ಯಾನ ಮತ್ತು ಪ್ರಾಣಾಯಾಮ ಇದೆ ಅಲ್ಲ, ಅವು ತಾವು ಯಶಸ್ವಿ ಕೂಡ ಮಾಡಿದವರು, ಋಷಿ ಪ್ರಭಾಕರ್ ಅವರು ಶುರು ಮಾಡಿದ್ದಾರೆ ಸಿದ್ಧ ಸಮಾಧಿ ಯೋಗ, ಅದನ್ನು ಕೂಡ ಮಾಡಿದಂತವರು. ಅದರಲ್ಲಿರುವಂತಹ ಒಂದು ಧ್ಯಾನವನ್ನು ತಾವು ಆಯ್ಕೊಂಡಿದ್ದು ಅನಿಸಿಕೆ ಅನುಭವ ಹೇಳ್ಬೋದಾ? ಪ್ರಾಣಾಯಾಮ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ. ಪ್ರಾಣಾಯಾಮ ಅಂದ್ರೆ ಈ ಪ್ರಾಣವಾಯು, ನಮ್ಗೇನಿದ್ರು ಮೇನ್ ಜೀವನ ನಡೆಸಕ್ಕೆ ಏನೋ ಒಂದು ಶಕ್ತಿ ಏನಿದೆಯಲ್ಲ, ಅದು ಬಹುಮುಖ್ಯವಾಗಿ ವಾಯುವಿಂದ ಸಿಗುತ್ತೆ. ಒಬ್ಬ ಮನುಷ್ಯ ಊಟ ತಿಂಡಿ ಇಲ್ಲದೆ ಹತ್ತತ್ರ ಒಂದು 7-8 ತಿಂಗಳು ಬದುಕಬಹುದಂತೆ. ಅದೇ ತರ ಒಬ್ಬ ಮನುಷ್ಯ ನೀರೇ ಕುಡ್ಕೊಂಡು ವರ್ಷಗಟ್ಟಲೆ ಇರಬಹುದು, ಗಾಳಿ ಇಲ್ಲದೆ ಒಂದು ಕ್ಷಣನು ಇರಕ್ಕಾಗಲ್ಲ. ಎಲ್ಲಾ ಜೀವಕೋಶಗಳಿಗೂ ಶಕ್ತಿಯನ್ನ ಒಂದು ಕೊಡೋದು ನಮ್ಮ ಈ ಪ್ರಾಣವಾಯು. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಆನೆಗೆ ಆರಾಮಾಗಿ 150 ವರ್ಷ ಇರುತ್ತೆ, ಅಂದ್ರೆ ಆನೆ 1 ನಿಮಿಷಕ್ಕೆ 8 ಉಸಿರಾಟ ಆಡುತ್ತೆ, ಅಂದ್ರೆ 8 ಸತಿ ಗಾಳಿನ ಒಳಗೆ ತಗೊಳ್ಳೋದು, 8 ಸತಿ ಗಾಳಿನ ಹೊರಗೆ ಬಿಡೋದು. ಅದು ನಾವು ನಮ್ಮ ಮನುಷ್ಯ ಜಾತಿನಲ್ಲಿ ನೋಡಿದ್ರೆ 15-20ಕ್ಕೆ ಅದು ಹೋಗಿದೆ. ಯಾಕೆ ಅಂದ್ರೆ ನಮ್ಮ ಶ್ವಾಸಕೋಶದ ಒಂದು ಕೆಪಾಸಿಟಿ ಏನಂತಾರ ಅದು ಕ್ಷೀಣಿಸ್ತಾ ಇದೆ. ಜಾಸ್ತಿ ಹೊತ್ತು ನಾವು ಜಾಸ್ತಿ ಗಾಳಿನ ತಗೊಳಕ್ಕೂ ಆಗ್ತಾ ಇಲ್ಲ, ಜಾಸ್ತಿ ಗಾಳಿನ ಹಿಡಿದಿಟ್ಕೊಳಕ್ಕೂ ಆಗ್ತಾ ಇಲ್ಲ, ಜಾಸ್ತಿ ಗಾಳಿನ ನಾವು ಹೊರಗೆ ಬಿಡಕ್ಕೂ ಆಗ್ತಾ ಇಲ್ಲ. ಪ್ರಾಣಾಯಾಮ ಒಂದು ಇದಕ್ಕೊಂದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು, ನಮ್ಮ ದೇಹದ ಸ್ಥಿತಿಯನ್ನ ಕಾಪಾಡಿಕೊಳ್ಳಕ್ಕೆ. ಏನಾಗುತ್ತೆ ಪ್ರಾಣಾಯಾಮದಿಂದ? ಈ ಪ್ರಾಣಾಯಾಮದಿಂದ ಏನಾಗುತ್ತೆ ಅಂದ್ರೆ ನಮಗೆ ಮುಖ್ಯವಾಗಿ ಬೇಕಾದ ಪ್ರಾಣವಾಯು ಎಷ್ಟು ಕ್ರಮಾಂಕದಲ್ಲಿ ಬೇಕೋ ಅಷ್ಟು ಕ್ರಮಾಂಕದಲ್ಲಿ ನಾವು ಅದನ್ನ ತಗೋಬಹುದು. ಇದರಲ್ಲಿ ಮುದ್ರಾ ಪ್ರಾಣಾಯಾಮ ಅಂತಿದೆ, ವಿಭಾಗೀಯ ಪ್ರಾಣಾಯಾಮ ಅಂತಿದೆ, ಆಮೇಲಿಂದ ಸುಖ ಪ್ರಾಣಾಯಾಮ ಅಂತಾರೆ, ಮತ್ತೆ ಈ ಕಪಾಲಭಾತಿ ಅಂತಾರೆ. ಈಗ ರಾಮದೇವ್ ಜಿ ಅವರು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದೇನೆ ಕಪಾಲಭಾತಿ ಅಂತ. ಈ ತರ ಪ್ರಾಣಾಯಾಮದಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಉಚ್ಛ್ವಾಸ ಏನ್ ಮಾಡ್ತೀವಲ್ಲ ಜಾಸ್ತಿಯಾಗಿ, ನಾವು ನಿಶ್ವಾಸ ಏನ್ ಬಿಡ್ತೀವಲ್ಲ ಅದರಲ್ಲಿ ಜಾಸ್ತಿ ಆದಾಗ ಅದರ ಪ್ರಾಣವಾಯುವನ್ನ ನಾವೇನು ಅದರ ಉಪಯೋಗನ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಈ ಪ್ರಾಣಾಯಾಮ ಒಂದು ನಾವು ರೆಗ್ಯುಲರ್ ಮಾಡೋದ್ರಿಂದ ಹೃದಯದ ಬಡಿತವನ್ನು ನಾವು ಕೂಡ ಕಂಟ್ರೋಲ್ ಮಾಡಬಹುದು. ಹೃದಯದ ಬಡಿತ, ಆಮೇಲೆ ರಕ್ತದ ಒತ್ತಡ, ಇದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ನಾವು ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಮನಸ್ಸು ಶಾಂತಿ ಇರುತ್ತೆ, ಮನಸ್ಸು ಶಾಂತಿ ಆಗ್ತಾ ಆಗ್ತಾ ರಕ್ತದ ಒತ್ತಡ ಆಗಲಿ ಹೃದಯದ ಬಡಿತ ಆಗಲಿ ಅದು ಮುಖ್ಯವಾಗಿ ಮೆದುಳಿನಿಂದ ನಿಯಂತ್ರಿತವಾದದ್ದಾದ್ರಿಂದ ಮೆದುಳು ಕೂಲ್ ಆಗ್ತಾ ಆಗ್ತಾ ಆಗ್ತಾ ಆಟೋಮೆಟಿಕ್ ಆಗಿ ನಮ್ಮ ಹೃದಯದ ಬಡಿತ ಆಗಲಿ ರಕ್ತದ ಒತ್ತಡ ಆಗಲಿ ಅವೆಲ್ಲಾನು ಒಂದೊಂದೇ ಸಹಜ ಸ್ಥಿತಿಗೆ ಬರಲು ಪ್ರಾಣಾಯಾಮದಿಂದ ಎಷ್ಟು ಲಾಭ ಇದೆ ಅಂತ ತುಂಬಾ ಚೆನ್ನಾಗಿ ನೀವು ವಿವರಣೆ ಮಾಡಿದ್ರಿ. ಇನ್ನೊಂದು ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ, ಈಗ ಯಾವುದೇ ಮಂತ್ರ ಸ್ತೋತ್ರ ಇದು ಮಾಡಿದ್ರು ನಮ್ಮ ದೇಹಕ್ಕೆ ಬೇಕಾಗುವ ಆಮ್ಲಜನಕ ಸರಿಯಾದ ಪ್ರಮಾಣದಲ್ಲಿ ಸರಬರಾಜು ಆಗೋ ತರಾನೇ ಈ ಮಂತ್ರ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರ ಪಠನೆ ಮಾಡಿದ್ರೆ ತುಂಬಾ ಲಾಭ ಸಿಗತ್ತೆ ಅಂತ. ಮಂತ್ರದಲ್ಲಿರೋ ಏರುಪೇರು ಏನಿದೆಯಲ್ಲ, ಉಸಿರಾಟದ ಏರುಪೇರು, ಆ ಏರುಪೇರಿನಲ್ಲಿ ನಮ್ಮ ವಿವಿಧ ಅಂಗಾಂಗಗಳಿಗೆ ಬೇಕಾಗುವ ಪ್ರಾಣಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹೋಗಿ ಸೇರ್ತಾ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ನಮ್ಮ ಉಸಿರಾಟದ ಫಲವನ್ನ ಅದು ಅಂಗಾಂಗಗಳಿಗೆ ಒದಗಿಸ್ಕೊಡುತ್ತೆ. ಮಂತ್ರೋಚ್ಚಾರಣೆ ಏನಿದೆ ಅಲ್ಲ, ಅದು ಹೇಗೆ ಒಂದು ಪ್ರಾಣಾಯಾಮ ಆಗ್ತದೆ, ಅದರಲ್ಲಿ ವಿಜ್ಞಾನ ಏನಿದೆ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಸಮಯದ ಅಭಾವ ಇರೋದ್ರಿಂದ ಧ್ಯಾನಕ್ಕೆ ಬಂದ್ಬೋಣ. ಧ್ಯಾನದಿಂದ ಏನ್ ಲಾಭ ಆಯ್ತು? ಸಾಕಷ್ಟು ವಿಚಾರಗಳು ಬರ್ತದೆ, ವಿಚಾರಗಳ ತಾಕಲಾಟ ನಮ್ಮ ಮನಸ್ಸಿನೊಳಗಿದೆ, ಆ ವಿಚಾರವನ್ನು ಜಯಿಸ್ತಾ ಮಾತ್ರ ಜೀವನ ಜಯಿಸ್ತಾನೆ. ಹೀಗಾಗಿ ಎಷ್ಟೋ ಒಂದು ಮನಸ್ಸನ್ನು ಜಯಿಸ್ತಾ ಇದ್ದಾವ ಸಾಕಷ್ಟು ತೊಂದರೆ ಒಳಗಾಗ್ತಾ ಇದ್ದಾರೆ. ಅದಕ್ಕೆ ಬಹುಶಃ ನಮ್ಮನ್ನ ನಾವು ಜಯಿಸಲಿಕ್ಕೆ, ನಮ್ಮ ಮನಸ್ಸನ್ನು ನಾವು ಹೆತ್ತೋಟೆಯಲ್ಲಿ ಇಟ್ಕೊಳ್ಳಿಕ್ಕೆ ಈ ಧ್ಯಾನ ಒಂದು ಬಹಳ ಸಹಾಯಕಾರಿ. ತಾವು ಏನು ಮಾಡ್ತಾ ಇದ್ದಾರಲ್ಲ ಧ್ಯಾನ, ಆ ಧ್ಯಾನ ಹೇಗೆ ಒಂದು ಪರಿಣಾಮಕಾರಿಯಾಗಿದೆ, ಇದ್ರ ಬಗ್ಗೆ ಎರಡು ಮಾತು ಹೇಳ್ಬೋದಾ? ಈಗ ನಾವು ಮನಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಆಗಲಿ ಉಳಿದದ್ದೆಲ್ಲಾನು ಕಂಟ್ರೋಲ್ ಬಂದ್ಬಿಡ್ತವೆ. ಹಾಗಿರುವಾಗ ನಾವು ಈ ಮನಸ್ಸನ್ನ ಹೆಂಗ್ ಕಂಟ್ರೋಲ್ ಮಾಡೋದು? ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅದನ್ನೇನು ಹಿಡಿದು ಕಟ್ಟಾಕಾಗಲ್ಲ, ಅದಕ್ಕೆ ನಾವು ಒಂದು ಧ್ಯಾನ ಅಂತ ಹೇಳ್ತಾರೆ. ಈ ನಾವು ಈ ಧ್ಯಾನದಲ್ಲಿ ಕೂತ್ಕೊಂಡು ಸ್ವಲ್ಪ 10 ನಿಮಿಷದಿಂದ ಶುರು ಮಾಡಿ ಒಂದು 1/2 ಗಂಟೆ ಅದು ಒಂದು ದಿವಸಕ್ಕೆ ನಾವು ಧ್ಯಾನ ಮಗ್ನರಾಗಿ ಕೂತ ಪಕ್ಷದಲ್ಲಿ ದಿನನಿತ್ಯ ಆರೋಗ್ಯಕ್ಕೆ ಬೇಕಾಗೋದಾಗಲಿ ಅಥವಾ ಮುಂದಿನ ಫ್ಯೂಚರ್ಗೆ ಬೇಕಾಗೋದಾಗಲಿ ಅದೇನೇನೆಲ್ಲ ರಿಕ್ವೈರ್ಮೆಂಟ್ ಏನಿದೆಯಲ್ಲ ಅದೆಲ್ಲ ಒಂದೊಂದಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಧ್ಯಾನದಲ್ಲಿ ಕೂತಾಗ ಮನಸ್ಸನ್ನ ಚಿಂತೆ ಮಾಡದಿರೋ ತರ ಹೆಂಗಿರಕ್ಕಾಗತ್ತೆ, ಫಸ್ಟ್ ನಾವು ಒಬೆ ಮಾಡಬೇಕು, ಒಂದು ಒಬಿಡಿಯನ್ಸ್ ಇಂದ ಕೂತ್ಕೊಂಡು ನಾನು ಮಾಡ್ತೀನಿ, ಇದರಿಂದ ಫಲ ಬರುತ್ತೋ ಇಲ್ಲೋ ನನಗೆ, ಬಟ್ ಆದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ಧ್ಯೇಯ ಬೇಕು. ಫಸ್ಟ್ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರ್ತಿರ್ತವೆ, ಅದನ್ನ ನೀವು ಅನ್ಇನ್ವೈಟೆಡ್ ಗೆಸ್ಟ್ ಯಾರೋ ಸುಮ್ಮನೆ ಮನೆಗೆ ಬಂದಿದ್ದಾರೆ ನಾವೇನು ಅವ್ರನ್ನ ಆಹ್ವಾನ ಮಾಡಿಲ್ಲ ಅಂತ ಅವ್ರು ನಿಧ ಮಾಡ್ಬಿಟ್ಟು ನಿಧಾನಕ್ಕೆ ಇದನ್ನ ಮಾಡಿದ್ರೆ ಅವು ಬಂದಿರೋ ಯೋಚನೆಗಳೆಲ್ಲ ನಿಧಾನಕ್ಕೆ ಒಂದೊಂದೇ ಅವು ಕ್ಷೀಣಿಸ್ತಾ ಹೋಗ್ತವೆ. ಮತ್ತೆ ಹೊಸದಾಗಿ ನಾವು ಏನು ಯೋಚನೆಯನ್ನ ನಾವಾಗ ನಾವೇ ಮಾಡಕ್ಕೆ ಹೋಗಬಾರದು. ಸುಮ್ಮನೆ ಮಾಡ್ತಾ ಹೋದ್ರೆ ಅದು ಎಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ಧ್ಯಾನ ಬಿಟ್ಬಿಟ್ಟು ಅದೇನೋ ಯೋಚನೆ ಮಾಡೋದು, ಸುಮ್ಮನೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾ ಕೂಡೋ ಕೆಲಸ ಅದು. ಏನಾದ್ರು ಒಂದು ಯೋಚನೆ ಬರ್ತವೆ ಅದನ್ನ ಸಡನ್ ಆಗಿ ನಾವು ನಿಲ್ಸಕ್ ಹೋಗ್ಬಾರ್ದು. ಸಡನ್ ಆಗಿ ನಿಲ್ಸಕ್ ಹೋದಾಗ ಏನಾಗುತ್ತೆ, ಅದು ನಮ್ಮ ಮನಸ್ಸಿನ ಮೇಲೆ ಒಂದು ದುಷ್ಟ ಪರಿಣಾಮ ಬೀಳುತ್ತೆ. ತಾನೇ ಹೋಗಕ್ಕೆ ಅದನ್ನ ಬಿಡ್ತಾ ಇದ್ರೆ ಅದೇನಾಗುತ್ತೆ, ನಿಧಾನಕ್ಕೆ ಸ್ಲೋ ಆಗಿ ಇದು ಹೋಗುತ್ತೆ. ಈ ತರ ನಾವು ಒಂದು ಸ್ಥಿತಿಯನ್ನ ನಾವು ಧ್ಯಾನ ಮಾಡ್ತಾ ಇರುವಾಗ ಒಂದು ನಾವು ಹೊಂದಿದ ಪಕ್ಷದಲ್ಲಿ ಹೃದಯ ಬಡಿತ ನಿಯಂತ್ರಣಕ್ಕೆ ಬರುತ್ತೆ, ಮತ್ತೆ ಉಸಿರಾಟ ಕೂಡ ಕಂಟ್ರೋಲ್ ಆಗುತ್ತೆ. ವಿಜಿ ಮಾಳಗಿ ಅವರ ತುಂಬಾ ಹೃತ್ಪೂರ್ವಕವಾಗಿ ನೀವು ಮಾತಾಡಿದ್ರಿ. ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಜನರ ಜೀವನ ಕ್ರಮ ಏನಿದೆ ಮೊದಲಿಗಿಂತ ಈ ಹೇಗೆ ವ್ಯತ್ಯಾಸವಾಗಿದೆ ಅಂತ ಹೇಳ್ತಾನೆ. ಯೋಗದ ಕೆಲವೊಂದು ಕ್ರಮಗಳನ್ನ ಹೇಳ್ತಾ ಇದ್ರಿ, ಯೋಗಾಸನ ಮಾಡೋದು ಎಷ್ಟು ಒಳ್ಳೇದು, ಹಾಗೇನೆ ಈ ಪ್ರಾಣಾಯಾಮದ ಒಂದು ಲಾಭಗಳು, ಮತ್ತೆ ಈಗ ಧ್ಯಾನಾಸಕ್ತರಾಗಿ ಕುಳಿತಾಗ ಹೇಗೆ ನಮ್ಮ ಮನಸ್ಸು ಶಾಂತಿ ರೀತಿಯಿಂದ ಇರ್ತದೆ, ತುಂಬಾ ವಿಸ್ತೃತವಾಗಿ ನೀವು ಚರ್ಚೆ ಮಾಡಿದ್ರಿ. ಇವತ್ತು ಆರೋಗ್ಯ ಭಾಗ್ಯ ಅಂತ ಹೇಳ್ತೀವಿ, ನಮ್ಮ ಕೈಯಲ್ಲಿ ಆರೋಗ್ಯ ಇದೆ ಅನ್ನೋದನ್ನ ಮರೆಯದ ಬೇಡ. ನಮ್ಮ ದೇಹದಲ್ಲಿ ನಮ್ಮ ಪ್ರಾಣವಾಯುವನ್ನು ಎಲ್ಲಿ ಬೇಕಲ್ಲಿ ಕಳಿಸುವಂತಹ ಶಕ್ತಿ ನಮಗೆ ಕೊಟ್ಟಿದ್ದಾನೆ ದೇವರು. ಹೀಗಾಗಿ ಅದನ್ನ ನಾವು ಉಪ ಮಾಡೋಣ, ಯೋಗಾಸಕ್ತರಾಗೋಣ, ಯೋಗದ ಬಗ್ಗೆ ನಾವು ಆಸಕ್ತಿ ತೆಗೆದುಕೊಳ್ಳೋಣ. ಕೊನೆಯದಾಗಿ ಒಂದೆರಡು ನಮಗೆ ಗ್ರಾಮೀಣ ಭಾಗದ ಜನರಿಗೆ ಒಂದೆರಡು ಕಿವಿ ಮಾತು ಹೇಳಿ. ನೀವು ದಿನಶೈಲಿ ಏನೇನು ಮಾಡ್ತೀರೋ ಅದ್ರ ಜೊತೆನೆ ಈ ಸ್ವಲ್ಪ ಮುಖ್ಯವಾಗಿ ಎಷ್ಟಾಗತ್ತೋ ಅಷ್ಟು ನೀವು ಸ್ವಲ್ಪ ಯೋಗ ಪ್ರಾಣಾಯಾಮ ಮತ್ತೆ ಧ್ಯಾನವನ್ನ ನೀವು ದಿನನಿತ್ಯ ಅಳವಡಿಸಿಕೊಂಡ ಪಕ್ಷದಲ್ಲಿ ನೀವು ಇನ್ನೂ ಉಲ್ಲಾಸಕರ ಜೀವನವನ್ನ ನೀವು ನಡೆಸಬಹುದು ಅಂತ ನನ್ನ ಆಶೆ. ವಿಜಿ ಮಾಳಗಿಯವರ, ಇವತ್ತು ನಮ್ಮ ಗ್ರಾಮೀಣ ಭಾಗದವರಿಗೆ ಹೇಗೆ ಯೋಗ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ತದೆ, ನಮ್ಮ ಜೀವನದಲ್ಲಿ ಆನಂದವನ್ನು ತರ್ತದೆ, ಗ್ರಾಮೀಣ ಭಾಗದಲ್ಲಿ ಇರುವಂತಹ ಉತ್ಸಾಹ ಮರಳಿ ಬರಬೇಕಾಗಿದೆ. ಇವತ್ತು ನಮ್ಮಲ್ಲಿ ಸಾಕಷ್ಟು ಹವ್ಯಾಸಗಳನ್ನು ಮಾಡಿ ಚಟಗಳಾಗಿ ಪರಿವರ್ತಿಸಿಕೊಂಡು ಸಾಕಷ್ಟು ಜನ ಜೀವ ಕಳ್ಕೊತಾ ಇದ್ದಾರೆ. ಹವ್ಯಾಸ ಇರಬೇಕು, ಅದು ಚಟ ಆಗಬಾರ್ದು. ಈಗ ನೀವು ದಿನ ಮಾಡ್ತಿರೋ ಹವ್ಯಾಸ ಅಥವಾ ಚಟಗಳನ್ನ ಬಿಟ್ಬಿಟ್ಟು ಈ ಪ್ರಾಣಾಯಾಮ ಯೋಗ ಮತ್ತೆ ಈ ಧ್ಯಾನನ ಹವ್ಯಾಸವಾಗಿ ಶುರು ಮಾಡಿ ಚಟವಾಗಿ ನೀವು ಕಂಟಿನ್ಯೂ ಮಾಡಿ, ಆವಾಗ ನೀವು ಎಲ್ಲಿಂದ ಎಲ್ಲೋ ಹೋಗ್ಬಿಡ್ತೀರಾ ಯಾರು ನಂಬಕ್ಕಾಗಲ್ಲ, ನಾಳೆ ನಿಮ್ಮವರೇ ನಿಮ್ಮನ್ನ ನಂಬಕ್ಕಾಗಲ್ಲ, ಇದೇನು ಇವ್ರು ಇಷ್ಟೊಂದು ಬದಲಾವಣೆ ಆಗಿಬಿಟ್ಟಿದಾರಲ್ಲ ನೋಡಿ ಅನ್ನೋ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ. ಬಹಳ ಸಂತೋಷ ಮಾಳಗಿ ಅವರ. ನಮ್ಮ ಎಲ್ಲ ಗ್ರಾಮೀಣ ಭಾಗದ ಜನರಿಗೆ ಪ್ರತಿಯೊಬ್ಬರು ಕೂಡ ಯೋಗದ ಮಹತ್ವವನ್ನು ತಿಳ್ಕೊಳ್ಳಿ. ಭಾರತ ಯೋಗದ ಒಂದು ಆತಿಥ್ಯವನ್ನು ನೀಡ್ತಾ ಇದೆ, ಜಗತ್ತಿಗೆ ನೀಡ್ತಾ ಇದೆ. ಆ ನಿಟ್ಟಿನೊಳಗೆ ನಮ್ಮ ಪಾರಂಪರಿಕವಾದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ನಾವು ಎಂದು ಮರೆಯಬೇಕು, ನಾವು ಬಿಡಬಾರ್ದು. ಅವನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಂದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯವನ್ನು ನಮ್ಮ ಹತ್ತಿರ ಇಟ್ಕೊಳ್ಬಹುದು. ಯೋಗ ಮಾಡಿ ನಿರೋಗಿಯಾಗಿ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ವಿಜಿ ಮಾಳಗಿ ಅವರೇ. ತಮಗೂ ಧನ್ಯವಾದಗಳು, ನಮಸ್ಕಾರ. ಗ್ರಾಮೀಣರಿಗಾಗಿ ಯೋಗ ಆಕಾಶವಾಣಿ ಧಾರವಾಡದ ಹಿರಿಯ ತಾಂತ್ರಿಕ ಅಧಿಕಾರಿ ಅಭಿಯಾಂತ್ರಿಕ ನಿರ್ದೇಶಕರಾದ ವಿಜಿ ಮಾಳಗಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ. ಈಗ ಚೌಡಗಿ ಪದ ಆಲಿಸೋಣ. ಹಾಡುತ್ತಾರೆ ಜಮಖಂಡಿ ತಾಲೂಕಿನ ಚಿಮ್ಮಳದ ಸುಂದರವ ಮೇಟ್ರಿ ಹಾಗೂ ಸಂಗಡಿಗರು. ಕಲ್ಲ ಮಾಡಿದಾಳು ಕೊಳ್ಳರಾಗೆ ಜಗ ಹೊರಸೆ ನಿನಗೂ